ಸನಾವತು ತೇಜಸ್ವಿನಾಮಸ್ತು ಮಾಶಾವೈ ಓಂ ಶಾಂತಿ ಶಾಂತಿ ಶಾಂತಿ. ಓಂ ಭದ್ರಂ ಕರುಣೇ ವಿಶ್ವಯಾಮದೇವಾ ಭದ್ರಂ ಪಶ್ಯೇ ಮಹಾಕ್ಷವೀರ್ಯಜತ್ರಾ ಶಿರೈರಂಗೈ ಸೃಷ್ಟ್ವಾ ಪುಂಸಸ್ತನೋಭಿಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನ ಪೂಷಾ ವಿಶ್ವವೇದಾ ಸ್ವಸ್ತಿ ನಸ್ತಾಕ್ಷೋ ಹರಿಶ್ವೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಈಶಾನ ಪ್ರಭುರವ್ಯಯ ಅದ್ವೈತ ಸರ್ವಭಾವಾನಾಂ ದೇವಸ್ತುಲ್ಯೋ ವಿಭುಸ್ಮೃತಃ ದೇವಸ್ತುಲ್ಯೋ ವಿಭುಸ್ಮೃತಃ. ಕಾರ್ಯಕಾರಣಬದ್ಧೌ ವಿಶ್ವೇತೆ ವಿಶ್ವತೈಜಸೌ ವಿಶ್ವೇತೆ ವಿಶ್ವತೈಜಸೌ ಆಜ್ಞಃ ಕಾರಣಬದ್ಧಸ್ತು ಆಜ್ಞಃ ಕಾರಣಬದ್ಧಸ್ತು ದ್ವೌ ತೌ ತುರ್ಯೇನ ಸಿದ್ಧ್ಯತಃ ದ್ವೌ ತೌ ತುರ್ಯೇನ ಸಿದ್ಧ್ಯತಃ. ವಿಶ್ವ ತೈಜಸ ಪ್ರಾಜ್ಞರುಗಳಲ್ಲಿ ಸಾಮಾನ್ಯ ಧರ್ಮಗಳು ಯಾವುವು, ವಿಶೇಷ ಧರ್ಮಗಳು ಯಾವುವು? ಸಾಮಾನ್ಯ ಅಂದ್ರೆ ಮೂಲದಲ್ಲಿಯೂ ಇರುವುದು ಯಾವುದು ಅದು ಸಾಮಾನ್ಯ. ವಿಶೇಷ ಅಂದ್ರೆ ಅಲ್ಲಿ ಇದ್ದು ಇನ್ನೊಂದರಲ್ಲಿ ಇಲ್ಲದೆ ಹೋಗಿದ್ದರೆ ಅದು ಅದರ ವಿಶೇಷ. ಶ್ರೇಷ್ಠ ಕನಿಷ್ಠ ಅಂತಲ್ಲ, ಅದರ ವಿಶೇಷ ತಾಂತ್ರಕ್ಕೆ ಅದು ಶ್ರೇಷ್ಠ ಆಗೋದಿಲ್ಲ, ಇದರ ವಿಶೇಷ ತಾಂತ್ರಕ್ಕೆ ಇದು ಶ್ರೇಷ್ಠ ಆಗೋದಿಲ್ಲ. ಇದು ಶ್ರೇಷ್ಠ ಕನಿಷ್ಠ ಅಥವಾ ಏನಂದ್ರೆ ಸಮಾನವಾದ ಸಂಗತಿಗಳು ಯಾವುವು, ಒಂದೊಂದರಲ್ಲಿಯೂ ಇರುವಂತಹ ವಿಶೇಷತೆಗಳು ಏನು, ಅದನ್ನು ವಿವರಿಸಲಿಕ್ಕಾಗಿ ಈ ಶ್ಲೋಕ ಬಂದಿದೆ. 11ನೇ ಶ್ಲೋಕ. ಕಾರ್ಯ ಕಾರಣ ಬದ್ಧವು, ಮಾಡಲ್ಪಡುವುದು ಕಾರ್ಯ, ಫಲರೂಪದಲ್ಲಿ ಪಡೆಯುವುದು ಫಲಭಾವ. ಕಾರ್ಯ ಕಾರಣ ಇವೆರಡು ಸ್ವತಂತ್ರವಾದ ಶಬ್ದಗಳು. ಯಾವುದೇ ಉಂಟಾದದ್ದಾದರೆ ಅದು ಕಾರ್ಯ, ಕಾರಣವಿಲ್ಲದೆ ಕಾರ್ಯವು ಆಗುವುದಿಲ್ಲ. ಹೀಗಾಗಿ ವಿಶ್ವ ತೇಜಸ ಪ್ರಾಜ್ಞರು ಇವರು ಉಂಟಾದರು ಕಾರ್ಯ. ವಿಶ್ವ ಇವನು ಉಂಟಾಗಿದ್ದಾನೆ ಕಾರ್ಯ, ಕಾರಣ ತೈಜಸ, ತೈಜಸ ಉಂಟಾಗಿದ್ದಾನೆ ಕಾರಣ ಪ್ರಾಜ್ಞ. ಹಾಗಾದ್ರೆ ಇವರೆಲ್ಲ ಉಂಟಾದವರು, ಇವರು ಕಾರಣವೂ ಹೌದು ಕಾರ್ಯ ಕಾರಣ ಬದ್ಧವು. ವಿವಚನ ಕಾರ್ಯ ಕಾರಣ ಬದ್ಧವು, ಕಾರ್ಯ ಕಾರಣಗಳಿಂದ ಬದ್ಧರಾಗಿದ್ದಾರೆ, ಬಂಧಿತರಾಗಿದ್ದಾರೆ. ಬೌಂಡ್ ಬೈ ಕಾಸ್ ಅಂಡ್ ಇಫೆಕ್ಟ್. ಕಾರ್ಯ ಕಾರಣಗಳಿಂದ ಇವರು ಬಂಧಿತರಾಗಿದ್ದಾರೆ. ಯಾರು? ವಿಶ್ವ ತೈಜಸ್ಸು. ಇಬ್ಬರದೇ ತೋಣ ಚಂದ್ರಿತು. ವಿಶ್ವ ತೇಜಸ್ಸು ಕಾರ್ಯಕಾರಣ ಬದ್ಧು. ವೈಶ್ವಾನರ ವಿಶ್ವ ಮತ್ತು ತೇಜಸ್ಸ ಪ್ರವಿರಿಕ್ತ ಬುಕ್, ಇವರಿಬ್ಬರೂ ಕಾರ್ಯ ಕಾರಣಗಳಿಂದ ಬಂಧಿತರಾಗಿದ್ದಾರೆ. They are limited by the cause and effect. And how about Prajna? Prajna na lakshana yenu? Ivarantu karya karanagalinda baddharagiddare. Ivaru andre Vishwa Tejasa. Prajna. Ivanu karana baddha matra. ಇವನು ಕಾರ್ಯದಿಂದ ಬದ್ಧನಲ್ಲ. ಏಕೆಂದರೆ ಏನಿಲ್ಲೇ ಇಲ್ಲ, ಕಾರಣದಿಂದ ಇವನು ಬದ್ಧನು. ಅದಕ್ಕೆ ಪ್ರಾಜ್ಞ ಕಾರಣಬದ್ಧ ಆದು. ವಿಶ್ವತೈಜಸರು ಕಾರ್ಯಕಾರಣದಿಂದ ಬಂಧಿತರಾಗಿದ್ದಾರೆ, ಪ್ರಾಜ್ಞನು ಕಾರಣದಿಂದ ಬಂಧಿತರಾಗಿದ್ದಾರೆ. ಬೀಜಾತ್ಮ ಅಭ್ಯಾಸ ಮಾಡಿದ್ದೀವಿ ನಾವು, ಎಲ್ಲಿ ಮಾಂಡುಕ್ಯದಲ್ಲಿ ಅಭ್ಯಾಸ ಮಾಡಿದ್ದೀವಿ, ಕಾರಿಕೆಯಲ್ಲೂ ಕೂಡ. ಓಕೆ, ಸೊ ಅಲ್ಲೇನಾಗಿದೆ, ಅವನು ಬೀಜಾತ್ಮ ಅಂತ ಯೋಚಿಸಿದ್ದ. ಯಾರು ಬೀಜಾತ್ಮ? ಪ್ರಾಜ್ಞನು ಬೀಜಾತ್ಮ. ಬೀಜಾತ್ಮ ಅಂದ್ರೆ ವೃಕ್ಷಕ್ಕೆ ಹೇಗೆ ಬೀಜವು ಕಾರಣವೋ, ವಿಶ್ವ ತೇಜಸ್ಸರಿಗೆ ಪ್ರಾಜ್ಞನು ಕಾರಣ. ನೀವೇ ಹೇಳಿದ ಸ್ವಾಮಿ, ವಿಶ್ವ ತೇಜಸ್ಸರು ಕಾರಣ ಕಾರ್ಯ ಎರಡು ಅವರು ಅಂತ ಹೇಳಿದ್ರಿ. ಈಗ ಮೂರನೇ ತಂದ್ರಿ, ಅವು ಎರಡೇ ವಿಚಾರ ಮಾಡಿದಾಗ ಒಬ್ಬರಿಗೊಬ್ರು ಕಾರ್ಯವಾಗುವುದು, ಒಬ್ಬರಿಗೊಬ್ರು ಕಾರಣ. ವಿಶ್ವನ ಬಹಿಷ್ಪ್ರಜ್ಞವೇ ಇಲ್ಲದೆ ಹೋದರೆ ತೇಜಸ್ಸನ ಅಂತಃಪ್ರಜ್ಞೆ ಕನಸು ಎಲ್ಲಿಂದ ಬರ್ತದೆ? ಏನ ಕನಸು? ಎಚ್ಚರದ ಅವಸ್ಥೆಯಲ್ಲಿ ಅನುಭವಿಸಿದಂತಹ ಏನು ವಿಷಯಾದಿಗಳಿವೆಯೋ ಅವುಗಳ ಇಂಪ್ರೆಷನ್ಸ್, ಅವುಗಳ ಇಂಪ್ರೆಷನ್ಸ್, ಅವು ಏನು ಅನಿಸಿಕೆಗಳು ನಮಗೆ ಮುದ್ರಿತವಾಗ್ತವೆ, ಬೀಜ ರೂಪದಲ್ಲಿ ಉಳಿದಿರುತ್ತವೆ. ಅವು ವ್ಯವಹಾರದಲ್ಲಿ ವ್ಯಕ್ತವಾಗದೇ ಹೋದಾಗ ಅವು ಬೀಜಗಳು ಎಲ್ಲೂ ಹೋಗುದಿಲ್ಲ, ಅಲ್ಲೇ ಇರ್ತವೆ. ಆವಾಗ ತಮ್ಮದೇ ಆದ ವ್ಯವಹಾರದ ಜಗತ್ತನ್ನ ಅವು ಸಿದ್ಧಪಡಿಸಿಕೊಳ್ತವೆ. ಅದಕ್ಕೆ ನಾವೇನು ಕರಿತೀವಿ? ಕನಸು. ಹಾಗಾದ್ರೆ ಏನಾಯ್ತೀಗ? ವಿಶ್ವನು ಕಾರಣ, ತೈಜಸ್ಸನು ಕಾರಣ. ಈ ತೈಜಸ್ಸನೊಳಗೆ ಏನಿರ್ತವೆ? ವಾಸನಗಳಿರ್ತವೆ, ಆಸೆಗಳಿರ್ತವೆ, ಗುಣಗಳಿರ್ತವೆ, ಟೆಂಡೆನ್ಸಿಗಳಿರ್ತವೆ, ಪ್ರವೃತ್ತಿಗಳಿರ್ತವೆ. ಇವೆಲ್ಲ ಯಾರಿರ್ತವೆ? ತೈಜಸ್ಸನ. ಇವು ಇವನಲ್ಲಿ ಇದ್ದರಿಂದಾಗಲೇ ಇವನಿಗೆ ಎಚ್ಚರ ಇವತ್ತೇನೇನ ಕಾರ್ಯಕ್ರಮ ಹೋಗ್ಬೇಕಲ್ಲ, ಈ ಕಾಸಿದೆ ಕಾಸಿಗೆ ಹೋಗ್ಬೇಕು, ಶುರು ಆಯ್ತು ನೋಡಿದ. ಏನ್ ಶುರು ಆಯ್ತು? ವಿಶ್ವ ಶುರು ಆದ. ಯಾರಿಂದ ಶುರು ಆದ? ತೇಜಸ್ಸನು ಕಾರಣ, ವಿಶ್ವನು ಕಾರಣ. ಅವಾಗ ಎಂತ ಮಾಡಿದ್ವಿ? ವಿಶ್ವನ ಕಾರಣ, ತೇಜಸ್ಸನು ಕಾರಣ. ಒಂದ್ ಕೆಲಸ ಮಾಡ್ರಿ, ಇಬ್ಬರು ಕಾರಣವೂ ಹೌದು, ಕಾರ್ಯಕಾರಿಯೂ ಕಾರಣ. ಆದರೆ ಪ್ರಾಜ್ಞನಲ್ಲಿ, ಪ್ರಾಜ್ಞ ಅಂದ್ರೆ ಗಾರ್ಡನ್ ಇಂಟ್ರೆಸ್ಟ್ ವಿಚಾರ ಮಾಡ್ರಿ. ಎರಡು ಇಲ್ಲ ಅನ್ಬೇಡ್ರಿ ನೀವು, ಅವ್ರು ಇಬ್ಬರು ಇಲ್ಲ, ಅವ ಬೇರೆ. ಆದ್ರೆ ಅವನ ಗುಣ ಏನು? ಅವನ ಧರ್ಮ ಏನು? ಪ್ರಾಜ್ಞನ ಧರ್ಮ ಏನು? ಪ್ರಾಜ್ಞನ ಧರ್ಮ ಕಾರ್ಯವಲ್ಲ, ಅವನ ಧರ್ಮ ಕಾರಣ ಮಾತ್ರ. ಅಂದ್ರೆ ಕಾರಣ ರೂಪದಲ್ಲಿ ಇರ್ತಾನೆ. ಯಾವಾಗ? ಸುಶುದ್ಧಿಯಲ್ಲಿ ನಾವೆಲ್ಲರೂ ಎಲ್ಲಿರ್ತೀವಿ ಅಂದ್ರೆ ಕಾರಣ ರೂಪದಲ್ಲಿ, ಬೀಜ ರೂಪದಲ್ಲಿ, ಅವ್ಯಕ್ತ ರೂಪದಲ್ಲಿ, ಅವ್ಯಾಕೃತ ರೂಪದಲ್ಲಿ. ನೋಡೋದಲ್ಲ, ಕೇಳೋದಲ್ಲ, ಹೋಗೋದಲ್ಲ, ಬರೋದಲ್ಲ, ಕೊಡೋದಲ್ಲ, ತಗೊಳ್ಳೋದಲ್ಲ, ಇಲ್ಲ ಅಂತಿಲ್ಲ. ಇದ್ದೀವಿ ಅಲ್ಲ, ಹೇಗಿದ್ದೀವಿ? ಇಲ್ಲವಂತ ಇದ್ದೀವಿ. ಕಾರಣ ಕಾರಣಾತ್ಮ ಏನಾಗುತ್ತೆ? ಅವನ ಕಾರಣಾತ್ಮ ತಗೊಂಡಾಗ ಅವನ ಪ್ರಾಜ್ಞ ಅಂಶ ಹೋಗಿ ಬಿಡಿ ಸ್ವಾಮಿ. ಈ ತುರಿಯನ ಹಣೆ ಬರ ಏನು? ಕಾರ್ಯವಂತೀರಾ? ಕಾರ್ಯ ಅಲ್ಲ, ಎಲ್ಲಕ್ಕೂ ಇವನಿಂದ ಉಂಟಾಗ್ತವೆ ವಿನಃ ಇವನು ಉಂಟಾಗಿಲ್ಲ, ಕಾರ್ಯವಲ್ಲ. ಕಾರಣವೂ ಅಲ್ಲ, ಏಕೆಂದ್ರೆ ಇವನಿಗೆ ಮಾಡಬೇಕು, ಕೊಡಬೇಕು, ತಗೋಬೇಕು ಅನ್ನೋ ಯಾವ ಪ್ರವೃತ್ತಿಗಳಿಲ್ಲ, ಅದರಿಂದ ಇವನು ಕಾರಣವೂ ಅಲ್ಲ. ತುರಿಯೇ ನ ಸಿದ್ಧ, ಎರಡೂ ತುರಿಯನಲ್ಲಿ ಸಿದ್ಧವಾಗುವುದಿಲ್ಲ. ಎರಡು ಅಂದ್ರೆ ಯಾವುದು? ಕಾರ್ಯ ಕಾರಣಗಳು ತುರಿಯನಲ್ಲಿ ಸಿದ್ಧವಾಗುವುದಿಲ್ಲ. ಎನ್ನಾಟ್ ಪಂಕ್ತಿ ಕನ್ಕ್ಲೂಷನ್, ತುರಿಯ ಸಂಥಿಂಗ್ ಟು ಡೂ ಇಟ್, ಇಲ್ಲ ಕಾರ್ಯ ಇಲ್ಲ. ಹೇಗಿರ್ತಾನೆ ಅವನು? ಹೇಗಿರ್ತಾನೆ? ಅರಿವೇ ತಾನಾಗಿ ಇರ್ತಾನೆ. ಹೇಗಿರ್ತಾನೆ? ಅರಿವೇ ತಾನಾಗಿ ಇರ್ತಾನೆ. ಆದ್ರೆ ಅದನ್ನು ಹೆಂಗ್ ಹೇಳೋದೀಗ? ಯಾರಿಗೆ ಹೇಳೋದು? ಹೇಗೆ ಹೇಳೋದು? ನೀವು ಎಲ್ಲಿವರೆಗೂ ನೇತಿ ನೇತಿ ನೀವು ಕಂಪ್ಲೀಟ್ ಮಾಡುವುದಿಲ್ಲ, ಅಲ್ಲಿವರೆಗೂ ಇರ್ತಿ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಇನ್ನು ನೇತಿ ನೇತಿ ಅನ್ನೋದು ಪೂರ್ತಿ ಸ್ಪಷ್ಟವಾದ ನಂತರ ಇದೆಯನ್ನು ಹೇಳುವ ಅವಶ್ಯಕ. ಓಕೆ, ಸೊ ಭಾಷೆ ನೋಡೋಣಂತೆ. ಕಾವ್ಯಂ ಕ್ರಿಯತೆ ಇತಿ ಫಲಭಾವ. ಕಾವ್ಯಂ ಅಂದ್ರೆ ಏನಪ್ಪ? ಉಂಟು ಮಾಡುವಿ. ಕ್ರಿಯತೆ ಘಟ ಘಟ ಕಾರ್ಯ ಉಂಟಾಗುವಿಕೆ, ಪಟ ಕಾರ್ಯ ಉಂಟಾಗುವಿಕೆ, ಗೃಹಂ ಕಾರ್ಯ ಉಂಟಾಗುವಿಕೆ, ಷಟ್ ಕಾರ್ಯ ಉಂಟಾಗುವಿಕೆ, ಕ್ರಿಯತೆ ಉಂಟು ಮಾಡಲ್ಪಡುವುದು ಯಾವುದು? ಟು ಬಿ ಕ್ರಿಯೇಟೆಡ್, ಹ್ಯಾವಿಂಗ್ ಕ್ರಿಯೇಟೆಡ್, ಇದು ಕಾರ್ಯ. ಕಾರಣ ಕರೋತಿ ಇದು ಬೀಜ ಭಾವ. ಕಾರಣ ಅಂದ್ರೆ ಏನು? ಕಾರಣ ಅಂದ್ರೆ ಏನು? ಕರೋತಿ ಕಾರಣ ಅಂದ್ರೆ ಮಾಡುವಿಕೆಗೆ ಬೀಜ, ಅದು ಕಾರಣ. ಮಾಡುವಿಕೆಗೆ ಬೀಜ, ಮಾಡಲ್ಪಡುವುದು ಯಾವುದು? ಅದು ಕಾರ್ಯ. ಮಾಡುವಿಕೆಗೆ ಬೀಜ ಯಾವುದು? ಅದು ಕಾರ್ಯ. ಮತ್ತದೇ ಘಟ ಘಟ ಕಾರ್ಯ ಕಾರಣ ಮಣ್ಣು, ಸಿಂಪಲ್. ಶರ್ಟ್ ಕಾರ್ಯ ಬಟ್ಟೆ ಕಾರಣ. ಮಣ್ಣು ಮತ್ತು ಘಟ ಮಡಿಕೆ ಕಾರ್ಯ ಕಾರಣಗಳಿಂದ ಬದ್ಧವಾಗಿವೆ. ಡೆಫಿನೇಷನ್ ಕೊಡಿ. ಮಣ್ಣು ಮತ್ತು ಮಡಿಕೆ ಯಾವುಗಳಿಂದ ಬದ್ಧವಾಗಿವೆ? ಕಾರ್ಯ ಮತ್ತು ಕಾರಣದಿಂದ ಬದ್ಧ. ಕಾರ್ಯ ಆಗಲಿಲ್ಲ ಅಂದ್ರೆ ಕಾರಣ ಹಾಗೆ ಉಳಿತದೆ, ಇನ್ನೊಂದು ಯಾರೊಬ್ಬರು ಹೋಗಿ ಮತ್ತೆ ಕಾರ್ಯ. ಮಣ್ಣಿನಲ್ಲಿಯ ತಾನು ಕಾರಣ ಎನ್ನುವುದರ ಅಸ್ತಿತ್ವವು ಹಾಗೇ ಇರ್ತದೆ. ಅದೇನು ಪೊಟೆನ್ಷಿಯಲ್ ಆಗಿರ್ತದೆ. ಯಾರ್ದೋ ಕೈಯಲ್ಲಿ ಮಡಿಕೆ ಆಗ್ತದೆ, ಯಾರ್ದೋ ಕೈಯಲ್ಲಿ ಇಟ್ಟಿಗೆ ಆಗ್ತದೆ, ಇನ್ಯಾರ್ದೋ ಕೈಯಲ್ಲಿ ಮತ್ತೊಂದು. ಅದು ಏನಾಗುತ್ತದೋ ಅದು ಕಾರಣ. ಏತರಿಂದ ಆಯಿತು ಅದು ಕಾರಣ. ಕಾರಣ ಕಾರ್ಯ ಬದ್ಧು. ಇನ್ನು ಕಾರಣ ಕರೋದು ಇಲ್ಲಿ ಬೀಜ ಭಾವ. ತತ್ವ ಅಗ್ರಹಣ ಅನ್ಯತಾ ಗ್ರಹಣಾಭ್ಯಾಂ ಬೀಜ ಫಲ ಭಾವಾಭ್ಯಾಂ ವಿಶ್ವ ತೈಜಸೌ ಸಂಗೃಹೀತೌ ಇಶ್ಯೇತೇ. ಸೋ ವಿಶ್ವ ತೇಜಸ್ವರೂಪಿಯಾಗಿದ್ದಾರೆ. ಇವರು ಕಾರ್ಯಕಾರಣ ಬದ್ಧವು, ಇವರು ಕಾರ್ಯ ಮತ್ತು ಕಾರಣದಿಂದ ಬಂಧಿಸಲ್ಪಟ್ಟಿದ್ದಾರೆ. ಈಗ ಮತ್ತೆ ವಿವರಿಸುತ್ತಾರೆ. ಕಾರಣದ ಲಕ್ಷಣ ಏನು? ತತ್ವ ಅಗ್ರಹಣ. ಗ್ರಹಣ ಅಂದ್ರೆ ತಿಳಿಯುವುದು, ಅಗ್ರಹಣ ಅಂದ್ರೆ ತಿಳಿಯದೇ ಇರು. ಕಾರಣದ ಲಕ್ಷಣ ಏನು ಅಂದ್ರೆ ತಿಳಿ ಹಗ್ಗವನ್ನ ತಿಳಿಯದೇ ಇರು. ಕಾರ್ಯದ ಲಕ್ಷಣ ಏನು ಅಂತಂದ್ರೆ ಅನ್ಯಥಾ ಗ್ರಹಣ, ಇಲ್ಲದೇ ಇರುವುದನ್ನು ಇದೆ ಅಂತ ತಿಳ್ಕೊಂಡು ಬರೋಣ. ತತ್ವ ಅಗ್ರಹಣ, ಇದು ಮಣ್ಣು ಅಂತ ಗೊತ್ತಿಲ್ಲ. ಅನ್ಯಥಾ ಗ್ರಹಣ, ಮಡಿಕೆ ಅಂತ ತಿಳ್ಕೊಂಡು ಏನ್ ಗೊತ್ತಿಲ್ಲ. ಎದರಿಂದ ಆಗಿದೆ, ಯಾರು ಮಾಡಿದ್ದಾರೆ, ಏನೇನು ಪದಾರ್ಥ ತಗೊಂಡು ಮಾಡಿದ್ದಾರೆ ಗೊತ್ತಿಲ್ಲ. ಗೊತ್ತಿತ್ತು ಅಂತಂದ್ರೆ ಜ್ಞಾನಿನೇ, ಏಕೆಂದ್ರೆ ಮಡಿಕೆ ಇಲ್ಲೇ ಇಲ್ಲ. ಏನಿದೆ ಮಣ್ಣಂತೆ ಇರೋದು, ಇಲ್ಲಿ ಮುಟ್ಟಿದ್ರು ಮಣ್ಣು, ಇಲ್ಲಿ ಮುಟ್ಟಿದ್ರು ಮಣ್ಣು, ಇಲ್ಲಿ ಮುಟ್ಟಿದ್ರು ಮಣ್ಣು, ನೀವು ಹೊಟ್ಟೆ ಮುಟ್ಟಿದ್ರು ಮಣ್ಣು, ತಳ ಮುಟ್ಟಿದ್ರು ಮಣ್ಣು, ಎಲ್ಲ ಮಣ್ಣೇ. ಮಡಿಕೆಯಲ್ಲಿ ಇದನ್ನು ಪ್ರಶ್ನೆ ಒಂದು ಹಾಗೆ ಉಳಿತು. ಸೊ ಮಡಿಕೆ ಅನ್ನುವಂಥದ್ದು ಇದು ಇಲ್ಲದೆ ಇರುವುದನ್ನ ಇದೆ ಎಂದು ಸ್ವೀಕರಿಸಿ, ಇದು ಯಾವಾಗ ಸಾಧ್ಯ ಅಂದ್ರೆ ಇದು ಮಣ್ಣು ಅಂತ ಗೊತ್ತಿಲ್ಲದೆ ಇಲ್ಲ. ಓಕೆ, ಮಣ್ಣು ಅದು ಗೊತ್ತಿದ್ರೆ ಮಡಿಕೆ ಇಲ್ಲೇ ಇಲ್ಲ. ಹೊರದು ನೋಡಿ, ಮಡಿಕೆ ಸತ್ಯವೋ ಮಣ್ಣು ಸತ್ಯವೋ? ಓ, ಇರುವುದು ಮಣ್ಣೊಂದೇ. ವಾಕ್ ಆರಂಭಂ ವಿಕಾರೋ ನಾಮ ಧೇಯ, ರೂಪಾದಿಗಳ ವಿಕಾರ, ಕ್ರ್ಯಾಕ್ಡ್ ಪಾಟ್ ವಿಕಾರ, ಬ್ರೋಕನ್ ಪಾಟ್ ವಿಕಾರ, ಪಾರ್ಟ್ ಆಫ್ ದಿ ಪಾಟ್ ವಿಕಾರ, ಲೀಕಿಂಗ್ ಪಾಟ್ ವಿಕಾರ. ಈವನ್ ಈ ಕ್ರ್ಯಾಕ್ ಆಗಿ ನೀರು ಸೋರ್ಬೇಕಂತ ಏನಿಲ್ಲ, ಗೊತ್ತಾಯ್ತಲ್ಲ. ಕ್ರ್ಯಾಕ್ ಆಗಿ ನೀರು ಸೋರಿದ್ರೆ ಇದಕ್ಕೆ ವಿಕಾರ ಇದೆ ಅಂತ ತಿಳ್ಕೊಂಡ್ರೆ ತಪ್ಪು. ಈವನ್ ಅನ್ಯಥಾ ಕೂಡ ವಿಕಾರ ಇರಲಿಕ್ಕೆ ಸಾಧ್ಯ. ಹೇಗೆ ಅಂತಂದ್ರೆ, ಒಳದ ನೀರು ಹಾಕಿದ್ರೆ ಹೊರಗೆ ಯಾಕೆ ಕಸಿ ಆಗ್ತದೆ? ಕೋರ್ಸು ಅದು ವಿಕಾರ, ಅದು ಅದರ ಲಿಂಗ. ಕೋರಸ್ ಆಗಿದೆ ಅಲ್ವೋ, ಅದು ಅದರ ಲಿಂಗ. ಲಿಂಗತೆಯ ನೇರ ಇದು ಲಿಂಗ. ಈ ಮೂಲಕ ಗುರುತಿಸ್ತೇವೆ ನೋಡ್ರಿ, ಏನಂತ ಗುರುತಿಸ್ತೀವಿ? ಇದರೊಳಗಿಂದ ನೀರು ಬಸೀತದ, ಅಲ್ಲಿ ಬರ್ತದ, ಬರ್ತದ ಅಂತಲೇ ಅಲ್ಲಿ ಒಳಗೆ ಕಣ ಕಣಗಳ ಮಧ್ಯದಲ್ಲಿ ಅಲ್ಲಿ ಕೋರಸಿರ್ತದ, ಅಲ್ಲಿ ಕಿದ್ದರಿಂದ ಕಣದ ಬರ್ಲಿಕ್ಕೆ ಸಾಧ್ಯ. ಈ ಲಕ್ಷಣಗಳನ್ನು ಗುರುತಿಸ್ತೇವೆ, ಆದ್ದರಿಂದ ಇದು ಅದರ ಅಂಗ. ಈಗ ಒಂದು ಸಿದ್ಧಾಂತ ಆಯಿತು, ಏನು ಅಂತಂದ್ರೆ ಎಲ್ಲಿ ಕಾರ್ಯ ಇದೆಯೋ ಅಲ್ಲಿ ವಿಕಾರಗಳು ಇರುತ್ತವೆ. ಏನೇನಿದೆ, ಶರ್ಟ್ ಇರಲಿ, ಆಭರಣ ಇರಲಿ, ಮಡಿಕೆ ಇರಲಿ, ಎಲ್ಲಿ ಕಾರ್ಯ ಇರ್ತದೋ, ಎಲ್ಲಿ ಉಂಟಾಗುವಿಕೆ ಇರ್ತದೋ ಅಲ್ಲಿ ವಿಕಾರಗಳು. ಹೀಗಾಗಿ ವಿಶ್ವ ತೇಜಸ್ಸರು ಇವರಿಬ್ಬರು ಒಂದಿಲ್ಲ ಒಂದು ರೀತಿಯಲ್ಲಿ ಕಾರ್ಯದಲ್ಲಿ ಬದ್ಧರಾಗಿರುತ್ತೆ. ಏಕ ಇಬ್ಬರಿಗೂ ವಿಕಾರ ಇದೆ. ಈ ವಿಶ್ವನಿಗೆ ವಿಕಾರ ಇದೆ, ಆರಡಿ ಏನು ವಿಶ್ವ ಇದ್ದಾನೆ, ಇವನಿಗೆ ವಿಕಾರ ಇದೆ. ಯಾಕೋ ಸೊಂಟನು, ಯಾಕೋ ಕಾಲು ನೋವು, ಕೂಡ್ಲಿಕ್ಕೆ ಆಗ್ತಾ ಇಲ್ಲ, ಮಂಡಿ ನೋವು, ನಂದ ಎರಡ ನೋವಿನ ಲಿಸ್ಟ್ ಮಾಡ್ತೇನೆ. ಪ್ರಾಮಾಣಿಕವಾಗಿ ಕುಡಿತೀನಿ, ನಮ್ಗೆ ಎಲ್ಲೆಲ್ಲಿ ನೋವು ಅದ ಒಂದಿಷ್ಟು ಲಿಸ್ಟ್ ತಯಾರಾಗಿದೆ. ಸ್ವಲ್ಪ ಈ ಭಾಗ ಯಾಕೋ ಭಾರಿ ನೋವು, ಅದು ಇರೋದೇ ಇಲ್ಲ. ಆಕ್ಚುಲಿ ನಮ್ಮ ಮಾಮೂಲಾಗಿ ಜೀವನ ಮಾಡ್ತಾ ಇದ್ದಾಗ ಇರೋದಿಲ್ಲ, ಅದು ಒಳಗೆ ಹೋಗಿ ನೋಡ್ಲಿಕ್ಕೆ ಹೋದಾಗ ಒಂದೊಂದು ಗೊತ್ತಾಗ್ತದೆ. ಇನ್ನೊಂದು ಇನ್ನೊಂದು ಏನಿಲ್ಲ, ಇವ್ರಿಗೆ ಆತ್ಮಜ್ಞಾನ ಆಗೋದು ಇಲ್ಲೋ ಅಂತ ಗೊತ್ತಾಗದಂದ್ರೆ ನಮ್ಮ ಶ್ರೀನಾಥನ್ ಕಳಿಸಿ ಮಾಡು ಅಂತ ಹೇಳ್ಬಿಟ್ರೆ ಗೊತ್ತಾಗುತ್ತೆ ನೋಡು ಅಂತ. ಹಾ ಈಗ ಇದಕ್ಕೆ ಬೀಜ ಕಾರಣ ಬೀಜ ಕಾರ್ಯ ಫಲಭಾವ, ಅದು ಫಲರೂಪದಲ್ಲಿರ್ತದೆ ಕಾರ್ಯ. ಹಾಗಾದ್ರೆ ವಿಶ್ವ ತೇಜಸ್ಸರು ಯಾರಿವರು? ವಿಶ್ವ ತೇಜಸ್ಸರು ಕಾರ್ಯ ಕಾರಣ ಬದ್ಧರು, ಬದ್ಧ ಸಂಗೃಹೀತ ವಿಶೇಷೆ ಪ್ರಾಜ್ಞಾತು ಬೀಜ ಭಾವನಾ ಇವ ಬದ್ಧ. ಇನ್ನ ಪ್ರಾಜ್ಞರ ವಿಚಾರ ಮಾಡೋಣ. ಏನಪ್ಪ ಪ್ರಾಜ್ಞೆಯವನು? ಬೀಜ ಭಾವದಲ್ಲಿ ಮಾತ್ರ ಇರುತ್ತಾನೆ. ಬೀಜ ಅಂದ್ರೆ ಏನು? ಬೀಜ ಅಂದ್ರೆ ಕಾರಣ. ಈ ಬೀಜದಿಂದ ಆಗಿರುವ ಕಾರ್ಯಗಳು ಯಾರು? ವಿಶ್ವ ತೇಜಸ್ಸ. ವಿಶ್ವ ತೇಜಸ್ಸದ ಲಕ್ಷಣಗಳು ಪ್ರಾಜ್ಞನಲ್ಲಿ ಇಲ್ಲ. ಏಕೆ? ಪ್ರಾಜ್ಞ ಉಂಟಾಗಿಲ್ಲ, ಪ್ರಾಜ್ಞ ಪ್ರಾಜ್ಞನಿಂದ ಉಂಟಾಗಿದೆ. ಮಣ್ಣು ಉಂಟಾಗಿಲ್ಲ, ಮಣ್ಣಿನಿಂದ ಮಣಿಗೆ ಉಂಟಾಗಿದೆ. ಎಕ್ಸಾಂಪಲ್ ಹೇಗೋ ಹಾಗೆ ಚಿನ್ನ ಉಂಟಾಗಿಲ್ಲ, ಚಿನ್ನದಿಂದ ಆಭರಣ ಉಂಟಾಗಿದೆ. ಹಾಗಾದ್ರೆ ಚಿನ್ನ ಕಾರಣ, ಆಭರಣ ಕಾರಣ. ಪ್ರಾಜ್ಞ ಬೀಜ ಕಾರಣ, ವಿಶ್ವ ತೇಜಸ್ಸ ಗೊತ್ತಾಗುತ್ತೆ. ವಿಶ್ವ ತೇಜಸ್ಸ ಇವರು ಕಾರ್ಯ. ಪ್ರಾಜ್ಞ ಅದು ಬೀಜ ಭಾವನಾ ಇವ ಬದ್ಧ. ಹೋಗ್ಲಿ ಬಿಡಿ ಸರ್, ನಮಗೆ ತುರಿಯನ ಬಗ್ಗೆ ತುರಿಯನ ಬಗ್ಗೆ ಭಾರಿ ಅಂಶ ಇದೆ. ತುರಿಯನ ವಿಷಯ ಹೇಳ್ತೀವಿ. ಓಕೆ, ತುರಿಯನ ವಿಷಯ ಹೇಳ್ತೀವಿ. ಏನಪ್ಪ ತುರಿಯ ಅಂದ್ರೆ? ತತ್ವ ಅಪ್ರತಿಬೋಧ ಮಾತ್ರಮೇವ ಹಿ ರಾಜ್ಞತ್ವೇ ನಿಮಿತ್ತಂ. ಒಂದೇ ತತ್ವದ ಅಜ್ಞಾನಿ ಅಂದ್ರು ಒಂದೇ ಪ್ರಾಜ್ಞ ಅಂದ್ರು ಒಂದೇ ತತ್ವದ ಅಜ್ಞಾನಿ ಅಂದ್ರು ಒಂದೇ. ಎರಡು ಬೇರೆ ಬೇರೆ ಅಲ್ಲ. ಅರ್ಥ ಆಗಿದ್ದ ತತ್ವದ ಅಜ್ಞಾನಿ ಯಾರು? ಅವನ ಹೆಸರು ಪ್ರಾಜ್ಞ. ಅಯ್ಯೋ, ತತ್ವದ ಅಜ್ಞಾನಿ ಯಾರು? ಅವನ ಹೆಸರು ಪ್ರಾಜ್ಞ. ನಾನ್ ಅಪ್ರಿಹೆನ್ಷನ್ ಆಫ್ ದಿಸ್, ತಿಳಿಯದೇ ಇರುವ ಸ್ಥಿತಿ. ಆ ತಿಳಿಯದೇ ಇರುವ ಸ್ಥಿತಿಯಲ್ಲಿ ನಾನಿದ್ದಾಗ ನನ್ನ ಹೆಸರೇ ಪ್ರಾಜ್ಞ. ತಿಳಿಯುವ ಸ್ಥಿತಿಗಿದ್ದು ಭೌತಿಕ ಶರೀರ ಇಲ್ಲ ಅಂದರೆ ನಾನು ತೇಜಸ್ಸ. ತಿಳಿಯುವಿಕೆ ಇದ್ದು ಭೌತಿಕ ಶರೀರವೂ ಇದ್ದು ಆಗಿದ್ದಾದರೆ ನಾನು ವಿಶ್ವ. ಹಾಗಾದ್ರೆ ಏನು ತಿಳಿಯದಿರುವಿಕೆ? ಅರಿವನ್ನ ಕಳೆದುಕೊಂಡ ಸ್ಥಿತಿ. ಕಳ್ಕೊಂಡಿದೆ, ಕಳ್ಕೊಂಡೇನೆ ಜೀವನವಾಗಿದ್ದಾನೆ ಅಂದರೆ ಕಳ್ಕೊಂಡಂತೆ. ಅರಿವನ್ನ ಕಳ್ಕೊಂಡಂತಹ ಸ್ಥಿತಿಯಲ್ಲಿದೆಯೋ ಅದು ಪ್ರಾಜ್ಞ. ಬೀಜ ಭಾವನಾಗಿವ ಬೀಜ ರೂಪದಲ್ಲಿ ಇರುತ್ತಾನೆ, ಅದರ ಬದ್ಧನಾಗಿರುತ್ತಾನೆ. ಹೇಗೆ? ತತ್ವ ಅಪ್ರತಿಬೋಧ ಮಾತ್ರವೇವ. ಅದು ಎಂಥ ಸ್ಥಿತಿ? ಅದು ತತ್ವವನ್ನು ತಿಳಿಯದೇ ಇದ್ದ ಸ್ಥಿತಿ. ಆವಾಗ ಅವನ ಹೆಸರೇನು? ಪ್ರಾಜ್ಞ. ತತ್ವವನ್ನು ತಿಳಿದಿಲ್ಲ, ಇನ್ನೊಂದೇನನ್ನೋ ತಿಳಿತಾ ಇಲ್ಲ. ತತ್ವವನ್ನು ತಿಳಿದಿಲ್ಲ, ಇನ್ನೊಂದನ್ನ ತತ್ವವೆಂದು ತಿಳಿದಿದ್ದಾನೆ. ಹಂಗ ಶಕ್ತಿಗಳು ಹಂಗ ಬರಬೇಕು. ತತ್ವವನ್ನ ತಿಳಿದಿಲ್ಲ, ಇನ್ನೊಂದು ಯಾವುದನ್ನು ತತ್ವವೆಂದು ತಿಳಿದಿದ್ದಾನೆ. ಅದೇನಾಗಿ ಎರಡದು ತತ್ವ ಗ್ರಹಣ ಅನ್ಯಥಾ ಗ್ರಹಣ. ತತ್ವ ಅಗ್ರಹಣ ತಿಳಿದಿಲ್ಲ, ಅನ್ಯಥಾ ಗ್ರಹಣ ಇನ್ನೊಂದನ್ನ ತತ್ವವೆಂದು ತಿಳಿದಿದ್ದಾನೆ. ಬ್ರಾಕೆಟ್ ತತ್ವವೆಂದು ತಿಳಿದಿಲ್ಲ, ಬ್ರಾಕೆಟ್ ತತ್ವವನ್ನು ತಿಳಿದಿಲ್ಲ, ಇದು ಹಗ್ಗ ಅನ್ನೋದನ್ನು ತಿಳಿದಿಲ್ಲ. ಅನ್ಯಥ ಹಾವು ಅನ್ನುವುದನ್ನ ತತ್ವವೆಂದು ತಿಳಿದಿದ್ದಾನೆ. ಹಾವು ನಮಗೆ ನಿಮಗೆ ಭ್ರಮ, ಕಚ್ಚಿಸಿಕೊಂಡವನಿಗೆ ಅಂತಿಮ ಸತ್ಯ ಅಂದ್ರೆ ಕೊನೆ ನೋಡೋದು. ಹಗ್ಗವು ಸತ್ಯವಾಗಿದ್ದರೂ ಅದು ಅವನಿಗೆ ಸತ್ಯವಲ್ಲ. ತತ್ವ ಅಜ್ಞಾನ ಅನ್ಯಥಾ ಗ್ರಹಣ ಹೇಗಿರ್ತದೆ, ಸರ್ಪವು ಸತ್ಯವಲ್ಲದೆ ಹೋದರೂ ಸರ್ಪವನ್ನ ಸತ್ಯವೆಂದು ಸ್ವೀಕರಿಸುತ್ತಾನೆ. ಅದು ತತ್ವ ತತ್ವ ಅನ್ಯಥಾ ಗ್ರಹಣ. ಇದು ತತ್ವ ಅಗ್ರಹಣ, ಅದು ಅನ್ಯಥಾ ತತ್ವ ಅಗ್ರಹಣ. ಹಗ್ಗ ಅನ್ನೋದು ಗೊತ್ತಿಲ್ಲ, ಹಾವು ಎಂಬುದು ಒಪ್ಪುತ್ತಾನೆ, ಇದು ಅನ್ಯಥಾ ಗ್ರಹಣ. ಇದು ಯಾರಿಗೂ ಪ್ರಾಬ್ಲಮ್, ಪ್ರಾಜ್ಞನ ಪ್ರಾಬ್ಲಮ್. ತತ್ವ ಪ್ರತಿಬೋಧ ಮಾತ್ರಮೇವ ಈ ಬೀಜಂ ಪ್ರಾತಿಪ್ಯ ನಿಮಿತ್ತ. ಆಮೇಲೇನು ತತಃ ದೌ ತೌ ಬೀಜ ಫಲ ಅಭಾವ ಫಲ ಭಾವವು ತತಃ ತತಃ ದೌತೌ ಬೀಜ ಫಲ ಭಾವೌ ತತ್ವ ಅಗ್ರಹಣ ಅನ್ಯಥಾ ಗ್ರಹಣೇ ತುರ್ಯೇ ನ ಸಿದ್ಧತಃ ವಿಶ್ವತೈಸರಲ್ಲಿ ತತ್ವ ಅಗ್ರಹಣವೂ ಇದೆ, ಅನ್ಯತಾ ಗ್ರಹಣವೂ ಇದೆ. ನಾನ್ ಅಪ್ರಿಹೆನ್ಷನ್, ಮಿಸ್ ಅಪ್ರಿಹೆನ್ಷನ್ ಎರಡೂ ಇವೆ. ಹೌದೋ, ಅಲ್ಲೇ ಇಂಪೋಸಿಷನ್ ಆಗಿದೆ. ಅಟ್ ದ ಸೇಮ್ ಟೈಮ್ ನಮಗಿರುವಂತದ್ದು ಏನು ಗೊತ್ತಿಲ್ಲ. ತತ್ವ ಗ್ರಹಣ ಅನ್ಯತಾ ಗ್ರಹಣ ವಿಶ್ವ ತೈಜಸದಲ್ಲಿ ಇದೆ. ಪ್ರಾಜ್ಞರಲ್ಲಿ ಏನಿದೆ ಅಲ್ಲಿ ಅನ್ಯತಾ ಗ್ರಹಣ ಇಲ್ಲ, ಮತ್ತೇನಿದೆ ತತ್ವ ಅಗ್ರಹಣ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಏ ಮಳೆ ಬಂತು ಗೊತ್ತಿಲ್ಲ, ಎಲ್ಲ ಮನೆ ಎಲ್ಲ ಸೋಲೋಗಿತ್ತಲ್ಲೋ ಗೊತ್ತಿಲ್ಲ, ನಾನು ತಮ ತಮ ತಮ ಬಾಗಿಲ ಪಡೆದಿದ್ದಲ್ಲೋ ಗೊತ್ತಿಲ್ಲ, ಓ ನೀನು ಗೊತ್ತಿಲ್ಲ. ತತ್ವಗ್ರಹಣ ಒಳ್ಳೆ ತತ್ವಗ್ರಹಣ ಯಾಕೋ ನಾನೆ ಕೂಗಿದಂಗ ಏನಾದ್ರೀಗ್ರಹಣ ಯಾಕೋ ಮನೆ ಬಾಗಿ ತಟ್ಟದಲ್ಲಿ ಕೇಳಿಸ್ತಾ ಇತ್ತು. ಆದರೆ ತುರಿಯನಲ್ಲಿ ತೌ ತೌ ಬೀಜ ಫಲ ಭಾವವು ಇವು ಎರಡು ಬೀಜ ಮತ್ತು ಫಲಭಾವ ಇವು ಎರಡೂ ತುರಿಯನಲ್ಲಿ ಇಲ್ಲ. ಬೀಜ ಫಲ ಭಾವವು ಅವು ಎರಡು ಯಾವ್ರಿ ತತ್ವ ತತ್ವ ಅಗ್ರಹಣ ಅನ್ಯತಾ ಗ್ರಹಣ ತುರಿಯೇ ನ ಸಿಕ್ಕಿ ಇವೆರಡೂ ತುರಿಯದಲ್ಲಿ ಸಿಕ್ಕವು. ನ ವಿದ್ಯತೆ ಇತ್ಯರ್ಥ ನ ಸಂಭವತಃ ಇತ್ಯರ್ಥ ಇರುವ ಸಾಧ್ಯತೆ ಇಲ್ಲ. ನಮ್ಮ ನಿಮ್ಮ ತಿಳುವಳಿಕೆಗೆ ಸ್ವಲ್ಪ ಜಿಜ್ಞಾಸ ಹೌದು. ಈಗೇನು ಹೇಳ್ತಾರೆ, ಆತ್ಮನಲ್ಲಿ ಅಗ್ರಹಣವೂ ಇಲ್ಲ ಅನ್ಯಥಾ ಗ್ರಹಣವೂ ಇಲ್ಲ. ಅಗ್ರಹಣ ಅಂದ್ರೆ ಬೀಜ, ಅನ್ಯಥಾ ಗ್ರಹಣ ಅಂದ್ರೆ ಫಲಭಾವ. ಆ ಸಬ್ಜೆಕ್ಟ್ ನೋಡಿ, ಈ ಅನ್ಯಥಾ ಗ್ರಹಣದೊಳಗೆ ತೇಜಸ್ಸ ಮತ್ತು ವಿಶ್ವರು ಬರುತ್ತ. ಎರಡನೇ ಭಾಗ ಮುಗಿತು. ಈಗ ವೈ ನಾಟ್ ತುರಿಯಿನಲ್ಲಿ ಆ ಭಾಗಗಳು ಇದ್ದಿರಬಹುದಲ್ಲ, ಇಟ್ಕೋಬಾರ್ದು ತುರಿಯಿನಲ್ಲಿ. ತುರಿಯಿನಲ್ಲಿ ಅನ್ಯತಾಗ್ರಹಣವಾದಂತಹ ಈ ಶರೀರವೇ ನಾನು ಎನ್ನುವುದು ಸತ್ಯವಾಗಿದ್ದಂತೆ ಇವರಿಗೆ ಕನಸು ಸಾಧ್ಯವಿತ್ತೆ, ಅರ್ಥಾತ್ ಇವರು ಡ್ರೀಮರ್ ಆಗಲಿಕ್ಕೆ ಸಾಧ್ಯವಿತ್ತೆ, ಅರ್ಥಾತ್ ಇವನು ಕನಸುಗಾರನಾಗಲಿಕ್ಕೆ ಸಾಧ್ಯವಿತ್ತೆ, ಅರ್ಥಾತ್ ಇವನು ತೈಜಸ್ಸನಾಗಲಿಕ್ಕೆ ಸಾಧ್ಯವಿತ್ತೆ. ಇನ್ ಕೇಸ್ ಫಿಸಿಕಲಿ ಇಫ್ ಈಸ್ ಟೋಟಲಿ ಸತ್ಯ, ನಾವೆಲ್ಲರೂ ಫಿಸಿಕಲಿ ಟೋಟಲಿ ಸತ್ಯ, ಶರೀರ ಬಿಟ್ಟು ಇನ್ನೇನು ಆಲೋಚನೆಗಳೇ ಇರ್ತವೆ, ಭೂತ ವರ್ತಮಾನ ಭವಿಷ್ಯತ್ತಿನಲ್ಲಿ ಈ ಶರೀರ ಬಿಟ್ಟು ಇನ್ನೊಂದು ಏನೂ ಇಲ್ಲ, ಇದ್ರೊಳಗೆ ನಾವಿರ್ತಿದ್ವಿ. ಇದನ್ನೇ ನಾನು ಅಂದ್ಕೊಂಡು ಇದ್ರೊಳಗಲ್ಲ, ಇದನ್ನೇ ನಾನು ಅಂದ್ಕೊಂಡಿರ್ತೀವಿ. ಆಸ್ಪತ್ರೆಗೆ ಹೋದಾಗ ಈ ಶರೀರ ಸಹಿತವಾಗಿ ನಾನು ಇರೋದನ್ನ ಖರ್ಚು ಮಾಡಿ ನೋಡಿದ್ರು ಚುಚ್ಚುವಾಗ ಕೊಯ್ಯುವಾಗ ಸುಗ್ಗಿ ಧನಧನ ಹೊಡೆಯುವಾಗ ಸುಗ್ಗಿಕೊಂಡು ಹೊಡಿತಾರೆ ಇಲ್ಲೋ ಅಂತಾರೆ, ಹೊಡೆದ ಮೇಲೆ ನೋವು ಮಾಡಿ ಆಮೇಲೆ ನಾವು ನಮ್ಮ ಶರೀರವನ್ನು ಬಯಸುತ್ತಿಲ್ಲ. ಇದು ಸತ್ಯವಾಗಿತ್ತಂತಂದ್ರೆ ಬಯಸುದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ, ಇದು ಸತ್ಯ. ಕೆಲವು ಸಲ ಬಯಸ್ತೀವಿ, ಕೆಲವು ಸಲ ಅಷ್ಟು ತಿನ್ನುವ ಈ ಶರೀರವು ಹೀಗೆ ಈ ತರ ಅಷ್ಟು ಬರ್ತಾನೇ ಇಲ್ಲ, ನಾವು ಅದನ್ನು ತಿಂತಾನೇ ಇರುವಂತೆ. ಆದ್ರೆ ಸಕ್ಕರೆ ಮಾತ್ರ ಜಾಸ್ತಿ ಆಗುತ್ತೆ. ಮತ್ತೆ ಬಂದೋಳದು ಏನ್ ಬಂದೀಗ ಶರೀರ, ಯಾವ ಶರೀರ ಸಕ್ಕರೆ ಶರೀರ ಬೇಡ, ಬಿ ಪಿ ಶರೀರ ಬೇಡ, ರೋಗಿಷ್ಟ ಶರೀರ ಬೇಡ, ಸಾಯೋ ಶರೀರ ಅಲ್ಪ ಶರೀರವೇ ನೀನು ಅನ್ನೋದು ಸತ್ಯವೇ ಆಗಿದ್ಮೇಲೆ ಸಾಯೋ ಶರೀರ ಅನ್ನೋದು ಯಾಕೆ ಬರ್ತದಲ್ಲಿ. ಸೊ ನಾವು ಏನು ಶರೀರವು ಮತ್ತು ಮನಸ್ಸು ಬುದ್ಧಿಗಳು ನಾನು ಅಂತ ಗ್ರಹಿಸ್ಕೊಂಡಿದ್ದೀವಿ, ಇದು ತತ್ವ ಅಲ್ಲ, ಇದು ಅನ್ಯತಾಗ್ರಹಣ. ಪ್ರಾಜ್ಞ ಚಾನಲ್ಲು ಆ ಬೀಜ ಭಾಗದಲ್ಲಿ ತತ್ವ, ಅದೇ ತತ್ವ ಇದನ್ನು ಎಚ್ಚರ ಆಗುದಿಲ್ಲ, ನೀ ಎಚ್ಚರ ಆಗುದಿಲ್ಲ, ಅದು ಎಚ್ಚರ ಆಗ್ತವಿಲ್ಲ ಅಂದ್ರೇನು ಅದು ಅದು ಆ ಅವಸ್ಥೆಯನ್ನು ಬಿಟ್ಕೊಟ್ಟು ನಾವು ಬರ್ತೀವಿ. ಆ ಅವಸ್ಥೆಯೇ ತತ್ವ ಅಂತ ಆಗಿದ್ದರೆ ನಾವು ತತ್ವನ ಬಿಟ್ಟು ಹೊರಗೆ ಬರೋ ಸಾಧ್ಯತೆ ಇಲ್ಲ. ಆ ತತ್ವೇ ನಾವು ಅಂದ್ಬಿಡಿ ಬಿಡ್ತಿದ್ವಿ, ವಾಟ್ ಎವರ್ ಇಟ್ ಈಸ್ ಇಗ್ನೋರೆಂಟ್ ನಾನು, ಓಕೆ ಫೈನ್ ನೋ ಪ್ರಾಬ್ಲಮ್, ನಾನು ಇದ್ದೇನೆ ಅನ್ನೋ ಅರಿವು ಸಹಿತ ಇಲ್ಲದೆ ಇದ್ದಂತ ನಾನು, ಓಕೆ ಫೈನ್, ನೀ ಏನ್ ಅನ್ಕೋತೀಯ ಅನ್ಕೋ, ಏನ್ ಹೇಳ್ಕೋತೀಯ ಹೇಳ್ಕೋ, ಅದು ನೀನು. ಆದ್ರೆ ಹಾಗೆ ನೀನಾಗಿ ಉಳಿಯೋ ಸಾಧ್ಯತೆ ಇದೆಯಾ? ಯಾರೇ ಆಗಲಿ ಆತ್ಮಜ್ಞಾನ ಬೇಕಾಗಿದೆ, ಧಡ ಅಂತ ಒಂದು ಬಾಟಲ್ ಕಂಪೋಸ್ ನುಗ್ಗುತ್ತೆ, ಏನಾಗ್ಬಿಟ್ಟ ಈಗ ಅದೇ ಯಾವ್ದು ನಾನು ಅಗ್ರಹಣ ತತ್ವ ಅಗ್ರಹಣ ಗಾಢ ನಿದ್ರ. ಯಾರಾಗಲಿ ನಾವು ಜಾಸ್ತಿ ನಿದ್ರೆ ಹತ್ತಿದವ್ರಿಗೆ ಜಾಸ್ತಿ ಆತ್ಮಜ್ಞಾನ ಆಗಲಿ ತತ್ವಜ್ಞಾನ, ಯಾರಿಗೆ ಯಾರಿಗೆ ಜಾಸ್ತಿ ನಿದ್ರೆ ಕಡಿಮೆ ನಿದ್ರೆ ಮಾಡ್ತಾರ ತತ್ವಜ್ಞಾನ ಆಗಲಿಲ್ಲ. ಅರಿವೇ ತಾನು ಅನ್ನೋ ಎಚ್ಚರ ಅವ್ರಿಗಿಲ್ಲ, ಅದು ಇವರಿಗೆಲ್ಲ ನೋಡ್ರಿ ಅರಿವೇ ತಾನು ಅನ್ನೋ ಎಚ್ಚರ ಇರೋದ್ರಿಂದ ನಿದ್ರೆ ಜಾಸ್ತಿ ಮಾಡ್ತಾರೆ. ಕ್ಲಾಸ್ನಲ್ಲೂ ಒಂದು ಹೊಡ್ತಾ ತತ್ವಜ್ಞಾನ ನಮ್ಮ ಜಿಜ್ಞಾಸ ಏನ್ ಸಿದ್ಧಾಂತ ತೋರಿಸ್ತದೆ ಅಂತಂದ್ರೆ, ಈಗ ನಾನು ಮಾಡಿದ ಜಿಜ್ಞಾಸ ವಿಶ್ವ ತೇಜಸ್ಸಿನಲ್ಲಿದ್ದಂತಹ ಫಲಭಾವ ಯಾವುದು ಇದೆಯೋ ಪ್ರಾಜ್ಞನಲ್ಲಿ ಇಲ್ಲ. ವಿಶ್ವ ತೇಜಸ್ಸರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ಅಗ್ರಹಣವೂ ಇದೆ, ತತ್ವ ಏನು ಅಂತ ಗೊತ್ತಿಲ್ಲ. ಇದು ಪ್ರಾಜ್ಞನತನ ಬಂದಿದ್ದಾದ್ರೆ ಪ್ರಾಜ್ಞನಿಗೆ ತತ್ವ ಏನು ಅಂತ ಗೊತ್ತಿಲ್ಲ, ಜೊತೆಗೆ ವಿಶ್ವ ತೇಜಸ್ಸನ್ನು ನಾನು ಅನ್ನುವ ಎಚ್ಚರವು ಅವನಿಗಿಲ್ಲ. ಅಂದ್ರೆ ಏನು ಅಗ್ರಹಣವೂ ಇಲ್ಲ, ಅನ್ಯಥಾಗ್ರಹಣವೂ ಇಲ್ಲ, ತಾನು ಆತ್ಮ ಅನ್ನೋದು ಗೊತ್ತಿಲ್ಲ. ಇದು ವಿಶ್ವ ತೇಜಸ್ಸಿನ ಸಾಮಾನ್ಯ ಮತ್ತು ವಿಶ್ವ ತೇಜಸ್ಸಿನ ವಿಶೇಷ. ಈಗ ನಾವು ಮತ್ತೆ ನ ಸಂಭವತಃ ಇತ್ಯರ್ಥ, ಹಾಗೆ ಇರುವ ಸಾಧ್ಯತೆ ಇಲ್ಲ. ಕಥಂ ಪುನಃ ಕಾರಣಬದ್ಧತ್ವ ಪ್ರಾಜ್ಞಸ್ಯ ತತ್ವ ಅಗ್ರಹಣ ಅನ್ಯತಾ ಗ್ರಹಣ ಲಕ್ಷಣವು ಬಂಧವು ನ ಸಿದ್ಧತ ಇತಿ ಸ್ಮಾತ್. ಪ್ರಾಜ್ಞನು ಕಾರಣದಿಂದ ಬದ್ಧನಾಗಿದ್ದಾನೆ. ಕಥಂ ಪುನಃ ಪ್ರಾಜ್ಞಸ್ಯ ಕಾರಣಬದ್ಧತ್ವ, ಪ್ರಾಜ್ಞನಿಗೆ ಕಾರಣದ ಬದ್ಧತ್ವ, ಪ್ರಾಜ್ಞನಿಗೆ ಕಾರಣದಿಂದ ಬಂಧಿತನಾಗಿದ್ದಾನೆ ಅನ್ನುವುದು ಹೇಗೆ ನೀವು ಸಿದ್ಧ ಮಾಡ್ತೀರಾ? ಓಲ್ ಮಾಂಡುಕ್ಯ ಈಸ್ ಕಾಮನ್ ಎಕ್ಸ್ಪೀರಿಯನ್ಸ್ ಓರಿಯೆಂಟೆಡ್ ಟೀಚಿಂಗ್. ಆಗುವುದು ಬಹುದು ನಂಬಿಕೆಗಳು, ಬಿಲೀಫ್ಗಳು, ಫೇತ್ಗಳು ಇವುಗಳ ಮೇಲೆ ಆಧರಿಸಿದಂತ ಅಲ್ಲ. ನೀವು ಹೆಂಗ್ ಸಿದ್ಧ ಮಾಡ್ತೀರಿ ಮಾಡಿ ಅಂದ್ರೆ ಏನ್ ನೀವು ಸಿದ್ಧ ಮಾಡ್ಬೇಕು? ಇನ್ನೊಂದು ಪುರಾಣ ಇದೆ ಅಲ್ಲ, ಸಾರ್ವತ್ರಿಕ ಅನುಭವದಲ್ಲಿ ಸಿದ್ಧ ಮಾಡ್ಬೇಕು. ನಮಗೆ ನಾರಾಯಣ ಹೇಳ ಏನಂತ ತಿಳ್ಕೊಳ್ಳಿ ನೀವು ಏನಂತ. ನೀವು ಪ್ರಾಜ್ಞನು ಕಾರಣ ಮಾತ್ರನಾಗಿದ್ದಾನೆ, ಕಾರಣದಿಂದ ಬದ್ಧನಾಗಿದ್ದಾನೆ ಅನ್ನೋದನ್ನು ಹೇಗೆ ಸಿದ್ಧ ಮಾಡ್ತೀರಾ ಅನ್ನುವ ಪ್ರಶ್ನೆಗೆ ಪದ್ಧತರೆ ತುರಿಯುವ ತತ್ವ ಅಗ್ರಹಣ ಅನ್ಯತಾಗ್ರಹಣ ಲಕ್ಷಣ ಇದನ್ನ ನಮಗೆ ತಿಳಿಸಿಕೊಡ್ರಿ. ಆನಂತರ ತುರಿಯ ಅಂದ್ರೆ ಏನಂತ ಹೇಳಿದ್ರಿ? ತುರಿಯ ಅಂದ್ರೆ ತತ್ವ ಗ್ರಹಣ, ತತ್ವ ಸಾರಿ ತತ್ವ ಅಗ್ರಹಣ ಅನ್ಯತಾ ಗ್ರಹಣ ಲಕ್ಷಣ ಎರಡೂ ತುರಿಯನಲ್ಲಿಲ್ಲ. ನೀವು ಹೇಳಿದ್ದೇನು? ತತ್ವ ಅಗ್ರಹಣ ಇಗ್ನೊರೆನ್ಸ್ ಆಫ್ ದಿ ಸೆಲ್ಫ್, ಅನ್ಯಥಾ ಗ್ರಹಣ ಮಿಸ್ ಅಪ್ರಿಹೆನ್ಷನ್ ನಾನ್ ಅಪ್ರಿಹೆನ್ಷನ್ ನಾನ್ ಅಪ್ರಿಹೆನ್ಷನ್ ಮಿಸ್ ಅಪ್ರಿಹೆನ್ಷನ್ ನಮ್ಗೆ ಗೊತ್ತಿಲ್ಲ ಅನ್ನೋದು ಒಂದು, ಇನ್ನೇನನ್ನೋ ಗೊತ್ತಿದೆ ಅಂತ ಸ್ವೀಕಾರ ಮಾಡೋದು ಒಂದು. ಇವೆರಡು ತುರಿಯನಲ್ಲಿದ್ದಿಲ್ಲ ಅಂದ್ರೆ ಹೆಂಗ್ರಿ? ನಮಗೆ ಸಿದ್ಧ ಮಾಡಿ ತೋರಿಸಿ. ನಾತ್ಮಾನಂದ ಪರಾಶ್ಚೈವ ನ ಸತ್ಯಂ ನಾಪಿ ಚಾಂದ್ರುತಂ ರಾಜ್ಞಂ ಕಿಂಚನ ಸಂವೇತ್ತಿ ತುರ್ಯಂ ತತ್ ಸರ್ವದೃಕ್ ಸದಾ. ಆತ್ಮಾನಂ ಪರಾಶ್ಚೈವ ಟೈಮ್ ಅಂತ ಹುಡುಕಿ ಆಗುತ್ತೆ. ಆತ್ಮಾನಂ ಪರಾಶ್ಚೈವ ಸತ್ಯಂ ನಾಪಿ ಚಾಮೃತಂ ರಾಜ್ಞಕಿಂಚನ ಸಂವೇತ್ತಿ ಯಂ ತತ್ ಸರ್ವದೃಕ್ ಸದಾ. ಪ್ರಾಜ್ಞನು ಟೋಟಲಿ ಇಗ್ನರೆಂಟ್ ಅನ್ನು ನಾವು ಸಿದ್ಧ ಮಾಡ್ತೀವಿ. ಹೇಗೆಂದ್ರೆ ಆತ್ಮ ನ ಜಾನಾತಿ, ಪ್ರಾಜ್ಞ ತಾನು ಆತ್ಮ ಅನ್ನೋದು ತಿಳಿದಿಲ್ಲ. ಇನ್ನೊಂದು ಇದೆ ಅನ್ನೋದು ಪಾಪ ಗೊತ್ತಿಲ್ಲ. ನ ಪರಾಶ್ಚರ್ಯ, ತನ್ನ ಹೊರತುಪಡಿಸಿ ಇನ್ನೊಂದು ಏನಾದ್ರು ಇದೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಟೇಬಲ್, ಮನೆ, ಕಟ್ಟಡ, ವೃಕ್ಷ, ವನಸ್ಪತಿ, ಹೂಗಳು, ಅವ್ರಿಗೇನು ಗೊತ್ತಿಲ್ಲ. ಯಾವ್ದು ಮಾತಾಡಿರ್ತೀವಿ, ಈ ಪ್ರಾರ್ಥನೆಗೆ ತಾನಿರುವುದು ಗೊತ್ತಿಲ್ಲ, ಇನ್ನೊಬ್ಬಿರುವುದು ಗೊತ್ತಿಲ್ಲ. ಹೋಗ್ಲಿ, ಸತ್ಯ ಗೊತ್ತಿದೆಯಾ? ನರಾಜ್ಯಂ ಸತ್ಯಗೆ ಅನ್ನೋದು ಗೊತ್ತಿಲ್ಲ. ಹೋಗಿ, ನಾ ಪಿಚ ಅಮೃತಂ ಸುಳ್ಳನ್ನು ಗೊತ್ತಿದೆ, ಮಿಥ್ಯ ಅನ್ನೋದು ಗೊತ್ತಿದೆ. ಗಾಢ ನಿದ್ರಸ್ತನಿ ಅಂದ್ರೆ ನೀವೆಲ್ಲ ಹೋಗ್ಬೇಕೀಗ, ನಿಮ್ಮ ಅನುಭವಕ್ಕೆ ಹೋಗ್ಬೇಕೀಗ. ನಾವು ನಿದ್ರೆ ಸ್ಥಿತಿ ಬಿದ್ದಾಗ ಸ್ವಾಮಿ ಉಪನ್ಯಾಸ ಮಾಡ್ತಾ ಇರ್ತಾರ. ಸಾರ್ವತ್ರಿಕ ಅನುಭವ ಅಂದ್ರೆ ಇರ್ತಿ, ಮತ್ತೆ ಅದನ್ನ ಕರೆಕ್ಟ್ ಆಗಿ ತಿಳಿಸಿರ್ಬೇಕು. ಅದನ್ನ ಸ್ವಾಮಿ ಉಪನ್ಯಾಸ ಮಾಡ್ತಾರೆ. ಸ್ವಾಮಿ ಉಪನ್ಯಾಸ ಮಾಡಿದ್ರೆ ಅಷ್ಟು ಹೋಯ್ತು, ನಾಲ್ಕೈದು ಪುಸ್ತಕ ಇಟ್ಕೊಂಡಿದ್ದಾರೆ, ಅದು ಕೂಡ ಗೊತ್ತಿದೆ. ಸಪೋಸ್ ಯಾಕೋ ಇವತ್ತು ನಿಮಗೆ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಮಾಡಿದ್ದಾರೆ. ನಿನ್ನೊಂದು ಸ್ವಭಾವ ವರ್ಕಹಾಲಿಕ್, ಏನಂದ್ರೆ ಚೇಂಜ್ ಆಫ್ ದ ಆಕ್ಷನ್. ಒಂದು ಕರ್ಮ ಬಿಟ್ಟು ಬೇರೆ ಕರ್ಮ ಮಾಡಿದ್ದೆ ಆದ್ರೆ ನೀವು ಒಂಥರ ಫ್ರಸ್ಟ್ರೇಸ್ ಬರ್ತದೆ. ನೀವೇನ್ ಮಾಡಿದ್ರಿ? ಸಂಸ್ಥಾನ ಕಾರ್ಯಕ್ರಮ ಹೋದ್ರಿ, ಬೇಡ ಸ್ವಲ್ಪ ವಿಷ್ಣು ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಪುಸ್ತಕ ಹಾಕೊಂಡ್ರಿ, ಅದೇನಾಗುತ್ತೆ ಗಣದಿದ್ರು ನೋಡ್ರಿ. ಅದಾದ ಹಂಗೆ ಆಗ್ತಾ ಇತ್ತು, ಪಾರಾಯಣ ಮಾಡ್ತಾ ಇತ್ತು. ಯಾವುದು ಪಾರಾಯಣ ಮಾಡ್ತಾ ಈ ಕಡೆ ಪುಸ್ತಕ ಕಾಯ್ದುಕೊಂಡು, ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ನಾವು ಮಲಗಿದ್ದು ಗ್ರಹಣನೋ ಅಗ್ರಹಣ? ಅಗ್ರಹಣ ಗೊತ್ತಿಲ್ಲ, ಕೈಲೇ ಪುಸ್ತಕ ಕಿವಿಯಲ್ಲಿ ಹೇಳ್ತಾ ಇದೆ ಗೊತ್ತಿಲ್ಲ. ಮಕ್ಕಳಿಗೆ ನೀವು ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಪ್ರಸಾದ ತಂದ ಸ್ವಲ್ಪ ಮಕ್ಕಳ ಬಾಯಿಗೆ ಹಾಕಿ ಮಲಗಿರ್ತದೆ. ಅದೇನ್ ಮಾಡಿರ್ತದೆ? ಚೆನ್ನಾಗಿ ಮಲಗಿರ್ತದೆ. ಆಗ ನಿಮಗೊಂದು ಉತ್ಸಾಹ, ಭಗವಂತನ ಪ್ರಸಾದ ಆ ಮಗುವಿಗೂ ಹೆಂಗರ ಮಾಡಿ ತಲುಪಬೇಕು. ಎಚ್ಚರ ಮರಲ್ಲ, ಬಾಯಿ ಬಿಡಿಸಿ. ಅದ ನಿದ್ಯಾಗನ ಮಾಡ ಎಚ್ಚರ. ಅಮ್ಮ ನಿನ್ನೆ ನೀನು ನನ್ನ ಪ್ರಸಾದ ತಂದು ಕೊಡ್ಲೇ ಇಲ್ಲ ಅಂತ. ಏನಾಗ್ರಹಣ ಅಲ್ಲ, ಸಾರ್ವತ್ರಿಕ ಅನುಭವ ಅಂದ್ರೆ ಹಿಂಗಿರ್ತದೆ. ಅದಕ್ಕೆ ನೀವು ಎಲ್ಲಾನು ಹಿಂಗೆ ಹಿಂಗೆ ಮಾಡ್ಬೇಕು, ಹಿಂಗೆ ಹಿಂಗೆ ಮಾಡಿದ್ದಾರೆ ಏನ್ ಹೇಳ್ತಿರ್ಲಿಲ್ಲ. ಎಸ್ ದಟ್ ಈಸ್ ವಾಟ್ ಮಾಡ್ಬೇಕು. ಹೇಗೆ ಹಾಗೆ ತಿಳಿಸಿ ಹೇಳೋಂಗಿತ್ತಂದ್ರೆ ಉಪನಿಷತ್ತು ಹೋಗ್ಬೇಕು. ಬಿಕಾಸ್ ಉಪನಿಷತ್ ತೀರಿಸ್ತಾ ಈ ಪರ್ಟಿಕ್ಯುಲರ್ ಉಪನಿಷತ್ ಗೊತ್ತಿಲ್ಲ, ನನ್ನ ಅನುಭವ ಇಲ್ಲ. ಯಾವ ಹೇಳ್ತಾನೆ ಅನುಭವ ಇಲ್ಲ ಅಂತ? ಎವ್ರಿ ಸೆಕೆಂಡ್ ಯು ಎಕ್ಸ್ಪೀರಿಯನ್ಸ್ ದ ಆತ್ಮ. ಇಫ್ ಎಟ್ ಆಲ್ ಯು ಆರ್ ಟು ಯೂಸ್ ದಿ ವರ್ಲ್ಡ್, ಎವ್ರಿ ಸೆಕೆಂಡ್ ಯು ಆರ್ ದಟ್. ಅದು ನೀನೇ ಆಗಿರ್ತೀಯ. ಹೊರತುಪಡಿಸಿ ನೀನಾದ್ರೂ ಆಗಿನಿ ಅಂತ ಅಂದ್ಕೊಳಿದ್ರೆ ಅನ್ಯಥಾ ಗ್ರಹಣ. ಆತ್ಮ ಅದು ನೀನೇ ಆಗಿರ್ತೀಯ. ಆತ್ಮನನ್ನ ಅಲ್ಲಗಳೆಯೋದು ಒಂದೇ, ನಿನ್ನ ಇಳುವಿಕೆ ನಿನ್ನ ಅಲ್ಲಗಳೆಯೋದು ಒಂದೇ. ಆತ್ಮನನ್ನ ಅಲ್ಲಗಳೆದು ಇನ್ನೇನನ್ನೋ ಇದೆ ಅಂತ ಒಪ್ಕೊಂಡ್ರೆ ಅದು ಅನ್ಯಥಾ ಗ್ರಹಣ. ಅದು ಇನ್ನೂ ದೊಡ್ಡ ಪಾಪ, ಮಹಾಪಾಪ. ಆತ್ಮನನ್ನ ನಿರಾಕರಣೆ ಮಾಡಿದ್ರೆ ಆತ್ಮಹತ್ಯ. ಇನ್ನು ಏನನ್ನೋ ಇದೇನೆ ತಂದ್ಬಿಡೋದಂದ್ರೆ ಪಿಶಾಚಿ ಪ್ರವೇಶ ಆಯ್ತು, ಭೂತ ಪಿಶಾಚಿ ಪ್ರವೇಶ ಆಗ ಪ್ರೇತ ಪ್ರವೇಶ. ಈ ಜೀವ ಯಾರಿವ ಪ್ರೇತ. ಮತ್ತೆ ಬರುವಂತ ಪ್ರ ಇದ ಪ್ರೇತ ಬರೋಣ ಮತ್ತೆ ಮತ್ತೆ ಅದು ಸಬ್ಜೆಕ್ಟ್ ಬೇರೆ. ಅನ್ಯಥ ಅನ್ಯಥ ನೀನು ಯಾವಾಗ ಪ್ರವೇಶ ಆಗ್ತದೆ ನಿಮ್ಮ ವ್ಯಕ್ತಿತ್ವಗೆ ಅನ್ಯಥ ಯಾವಾಗ ಪ್ರವೇಶ ಆಗ್ತದೆ ಅದನ್ನ ತಾನೇ ಪಿಶಾಚಿ ಭೂತ ದೆವ್ವ ಅಂತ ಹೇಳಿದ್ರು. ನೀ ಆತ್ಮನೇ ಆಗಿದ್ದುಕೊಂಡು ನಿನ್ನ ನಿನ್ನ ಜೀವಾತ್ಮ ಅಂತ ಕೇಳುವ ಅಯ್ಯೋ ಮರ ಮರ ಅಪರೂಪ ಅಂತ ಒಂದು ಕೇಳುವ ಈ ಮತ್ತೆ ದೆವ್ವ ಅಂತ ಏನಿಲ್ಲ. ಅದಕ್ಕೆ ದೆವ್ವ ಬಿಡಿಸ್ರಿ ದೆವ್ವ ಬಿಡಿಸ್ರಿ. ಯಾರು ದೆವ್ವ ಬಿಡಿಸ್ತಾರೆ? ಬಿಡಿಸೋ ಒಂದು ದೆವ್ವನೇ. ಸಾರ್ವತ್ರಿಕ ಇಲ್ಲ. 20 ವರ್ಷ ಉಪನ್ಯಾಸ ಕೇಳಿವಿ ನಮಗೆ ಆತ್ಮನ ನಾನೇ ಅಂತ ಇನ್ನೇ ಎಕ್ಸ್ಪೀರಿಯನ್ಸ್ ಆದ ಕಾರಣ ನಾವು ನಿಮ್ಗೆ ಉಪನ್ಯಾಸ ಬರೋದು ಬಿಟ್ಟು ಈಗ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ದೆವ್ವ ಈಗ ಪ್ರಾಕ್ಟೀಸ್ ದೆವ್ವ. ದಿಸ್ ಇಸ್ ನಥಿಂಗ್ ಲೈಕ್ ಪ್ರಾಕ್ಟೀಸ್ ಯು ಆರ್ ದ ನಾನು ಸಣ್ಣ ಎಕ್ಸಸೈಸ್ ಕೊಡ್ತೀನಿ ಸಾರ್ವತ್ರಿಕ ಅನುಭವ ಹೆಂಗಿರ್ತದೆ. ನಿಮ್ಮ ಕಣ್ಣುಗಳನ್ನ ನೀವು ನೋಡುವ ಪ್ರಯತ್ನ ಮಾಡಿ ನನಗೆ ಕಣ್ಣಿದೆ ಅಂತ ಹೇಳ್ತೀರೋ ಏನು ಕಣ್ಣಿದೆ ಅನ್ನೋದು ನಿಮ್ಮ ಸಾಕ್ಷಾತ್ ತಿಳುವಳಿಕೆ. ಕರೆಕ್ಟಾಗಿ ಹೇಳ್ರಿ ನೀವು ಸಿಕ್ಕೊಡ್ತೀನಿ. ನನಗೆ ದೃಷ್ಟಿ ಇದೆ ಇಸ್ ದ ಮ್ಯಾಟರ್ ಆಫ್ ನಾಲೆಡ್ಜ್. ಇಟ್ಸ್ ನಾಟ್ ದ ಮ್ಯಾಟರ್ ಆಫ್ ಎಕ್ಸ್ಪೀರಿಯನ್ಸ್. ಇಫ್ ದಿಸ್ ಇಸ್ ಸೋ ಸೆಲ್ಫ್ ಇಸ್ ಆಲ್ಸೋ ಮ್ಯಾಟರ್ ಆಫ್ ನಾಲೆಡ್ಜ್ ನಾಟ್ ದಿ ಎಕ್ಸ್ಪೀರಿಯನ್ಸ್. ಈ ಒಂದು ಕ್ಲಾರಿಟಿ ಈ ಒಂದು ಶೃಂಗೇರಿ ಆಚಾರ್ಯರು ಕೂಡ ಗ್ರಂಥಗಳಲ್ಲಿ ಕೊಡುವುದಿಲ್ಲ. ಈ ಭೂಮಿಯ ಮೇಲೆ ಮೊಟ್ಟ ಮೊದಲಿಗೆ ಈ ಮೆಥಡಾಲಜಿಯನ್ನು ಇಷ್ಟು ಸ್ಪಷ್ಟವಾಗಿ ತೆರೆದಿಟ್ಟವರು ದಯಾನಂದರು ಒಬ್ಬರು. ನೋಡ್ಬೋದು ಗುರು ವರ್ಲ್ಡ್ ವೈಡ್ ತಿರುಗಾಡ್ರಿ, ವರ್ಲ್ಡ್ ವೈಡ್ ನೀವು ಅನುಭವಿಸ್ರಿ, ಅವಾಗ ಗೊತ್ತಾಗ್ತದೆ ಈ ಗುರುಗಳು ಮಾಡಿದಂತ ಕಾರ್ಯ. 16 ವರ್ಷ 20 ವರ್ಷ ಕೇಳಿ ಈಗ ಸಾಕಾಗೋಗ್ಯದಂತ ಅದಕ್ಕೆ ಅನುಭವಿಸ್ತಾನಂತ ಅದ ಕಾರಣ ಏನ್ ಮಾಡ್ತೀನಿ ಅಂತ ಕೇಳಿದೆ. ಮೇಲೆ ಒಂದು ರೂಮ್ ಕಟ್ಟಿನಿ, ಅಲ್ಲಿ ಹೋಗಿ ನನ್ನ ಧ್ಯಾನ ಕೆಲಸ ಮಾಡ್ರಿ ಪೂರ್ವಭಾವಿ ಅದು ಸಮಾಧಿ ಅಂತ ಹೆಸರು ಇಟ್ಬಿಡಿದ್ರು. ಆ ಮೇಲೆ ಒಂದು ಸಮಾಧಿ ಮ್ಯಾಲೆ ಹೋದ್ರೆ ಬರಬೇಡ. ಏಕೆಂದ್ರೆ ನೀವು ಅನ್ನತಾಗ್ರಹಣ ಇನ್ನೊಬ್ರು ಅನ್ನತಾಗ್ರಹಣ ಮಾಡ್ಕೊಳ್ಳಿಕ್ಕೆ ನೀವು ದಾರಿ ಆಗ್ತೀವಿ. ಅವರು ನಿಮ್ಮ ನಿರ್ಧಾರ ಮಾಡ್ಬಿಟ್ಟಾರೆ ಏನಂದ್ರೆ 20 ವರ್ಷ ಉಪನ್ಯಾಸ ಕೇಳಬೇಕು ಆಮೇಲೆ. ದೇರ್ ಇಸ್ ನಥಿಂಗ್ ಲೈಕ್ ದಟ್. ಆನೆಸ್ಟ್ ಏನಾಗುತ್ತೆ ನಾನು ಇರುವ ಲಾಜಿಕಲಿ ಹಂಗಿರುವ ಸಾಧ್ಯತೆ ಇಲ್ಲ, ಸಾರ್ವತ್ರಿಕ ಅನುಭವದಲ್ಲಿ ಹಾಗಿರುವ ಸಾಧ್ಯತೆ ಇಲ್ಲ. ನನ್ನ ಹೊರತುಪಡಿಸಿರುವ ವಸ್ತುವನ್ನ ನಾನು ಏನ್ ಮಾಡಬಹುದು ಅನುಭವಿಸಬಹುದು. ನೀವು ಎಕ್ಸ್ಪೀರಿಯನ್ಸ್ ಶಬ್ದ ತಂದಾಗ ನೀವು ಅನುಭವ ಅನ್ನೋ ಶಬ್ದ ತಂದಾಗ ನಾವಿಷ್ಟು ಮಾತ್ರ ಹೇಳಿಕ್ ಸಾಧ್ಯ. ಏನನ್ನು ಅನುಭವಿಸಬೇಕಾಗಿದೆ ನಿನಗೆ? ನನ್ನನ್ನು ಯಾರು ಅನುಭವಿಸುವುದು? ನಾನು ನನ್ನನ್ನು ಅನುಭವಿಸುವ ಅವಶ್ಯಕತೆ ಇದೆಯಾ? ನಾನು ಈ ಘಟವನ್ನು ಅನುಭವಿಸುವ ಅವಶ್ಯಕತೆ ಇದೆ. ಯಾಕಂದ್ರೆ ನನ್ನ ಬಿಟ್ಟು ಎಲ್ಲರೂ ಬೇರೆ ಇದೆ ಗೊತ್ತಿಲ್ಲ. ಅದು ಈಗ ನಾನು ಅನುಭವಿಸಬಹುದಾಗ ಬಿದ್ದು ಹೋಗಿರೋ ಗೊತ್ತಿಲ್ಲ, ಅದನ್ನು ಹೊಡೆದೋಗ್ತದೆ ನಾಶವಾಗ್ತದೆ ಗೊತ್ತಿಲ್ಲ, ಅದು ಹಂಗದ ಅಂತ ಅದು ಹಿಂಗದ ಅಂತ ಇನ್ನೊಂದಿದೆ ಅಂತ ಮತ್ತೊಂದಿದೆ ಅಂತ ಅಪ್ಪಂದಿದೆ ಹೇಳಿದ್ದಾರೆ. ಅವ್ರು ಯಾರು ಹೇಳಿದ್ರೆ ಏನಾಯ್ತು, ನಾನು ಹೋಗಿ ಸ್ವತಃ ಅದನ್ನ ನನ್ನ ಇಂದ್ರಿಯಗಳಿಂದ ನನ್ನ ಪ್ರತ್ಯಕ್ಷ ಇಂದ್ರಿಯಗಳಿಂದ ಅದನ್ನು ಮುಟ್ಟಿಯೋ ಮೆಚ್ಚಿಯೋ ಕಿಂಗೋ ಕರಕರ ನನಗೇನರ ಮಾಡಿ ನಾನು ತಿಳಿದೇನೆ ವಿನಃ ಅನ್ಯಥಾ ತಿಳಿದು ಸಾಧ್ಯವಿಲ್ಲ. ಇದಕ್ಕೇನಂತ ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ತಿನ್ನಪ್ಪ ಆತ್ಮ ತಿನ್ನು. ಒಂದು ಪುಟ ನೀವು ಶ್ರವಣ ಮಾಡಿ ಅರ್ಧ ಪುಟ, ಬಟ್ ಏನ್ ಶ್ರವಣ ಮಾಡ್ತೀರಿ ಅದು ಕ್ಲಿಯರ್ ಆಗಬೇಕು. ಯಾರು ಶ್ರವಣ ಕೊಡ್ತಾರೆ ಅವರು ಅದನ್ನು ಕ್ಲಿಯರ್ ಆಗಿ ಕೊಡ್ಬೇಕು. ಅವರಿಗೆ ಕನ್ಫ್ಯೂಷನ್ ಇದೆ, ನನಗೆ ಆತ್ಮ ತಿಳಿದೋದಾಗಿಲ್ಲ. ಇವ್ರು ಏನ್ ಇನ್ನೊಬ್ಬರಿಗೆ ಆತ್ಮ ತಿಳಿಸ್ತಾರೆ? ನಿಮ್ಗೆ ಗೊತ್ತದಲ್ಲ, ಡಾಕ್ಟರ್ಸು ಇಫ್ ದೇ ಆರ್ ಕನ್ಫ್ಯೂಸ್ ಅಬೌಟ್ ಡಯಾಗ್ನೋಸಿಸ್ ದೆನ್ ದೇ ಕ್ರಿಯೇಟ್ ಕ್ಯಾಸ್. ಅಂತ ದೊಡ್ಡದೇ ಹೋಲ್ ಬೆಂಗಳೂರು ಇಸ್ ಲೈಕ್ ದಟ್. ಯಾರು ಡಯಾಗ್ನೋಸ್ ಯಾವ್ದು ತಗೊಂಡು ಹೋಗ್ತಿಲ್ಲ, ಅಲ್ಲಿ ಹೋಗಿ ಅದನ್ನು ಟೆಸ್ಟ್ ಮಾಡ್ಕೊಂಡು ಆ ರಿಪೋರ್ಟ್ ಏನಂತ ಅದನ್ನು ಮಾಡಿದ್ರು. ನೀ ಏನು ಕೊಡೋದು, ಅದನ್ನು ಮಷಿನ್ ಕೊಟ್ಬಿಟ್ಟಿರ್ತಾರೆ ಅಲ್ಲಿಗೂ ಆಗುದಿಲ್ಲ, ಇದು ಆಗುದಿಲ್ಲ, ಆ ಡಾಕ್ಟರ್ ಆ ಟೆಸ್ಟ್ ಮಾಡ್ತಾರೆ, ಈ ಟೆಸ್ಟ್ ಮಾಡಿ, ಈ ಟೆಸ್ಟ್ ಎಲ್ಲಾ ಟೆಸ್ಟ್ಗಳನ್ನು ಇರ್ತಾರೆ, ಅದನ್ನು ಫೀಡ್ ಮಾಡ್ತಾರೆ ಇನ್ನೊಂದು ಮಷಿನ್ ಫೀಡ್ ಮಾಡ್ತಾರೆ ಎಲ್ಲಾ ಟೆಸ್ಟ್ಗಳನ್ನು. ಅವಾಗ ಅದು ಫೈನಲ್ ಒಂದು ಕೊಟ್ಬಿಟ್ಟು ನಿಮಗೆ ಹಿಂಗಾಗಿದ್ದ, ನಿಮಗೆ ಹಿಂಗಾಗಿದ್ದ ಕೊಡ್ಕಂತ ಸರ್ ಕನ್ಫ್ಯೂಸ್. ಸ್ವಯಂ ಕನ್ಫ್ಯೂಸ್ ಕನ್ಫ್ಯೂಸ್ ಬೇಡ ನಮಗದು. ನಮ್ಗೆ ಏನ್ ಬೇಕಾಗಿದೆ, ತತ್ವಜ್ಞಾನ ಹೇಗಿದೆಯೋ ಹಾಗೆ ಬೇಕಾಗಿದೆ ಸ್ಪಷ್ಟವಾಗಿ. ಹೀಗಾಗಿ ಅವನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ, ನ ಆತ್ಮಾನಂ ನ ಪರಾಂಶ ನ ಸತ್ಯಂ ನಾಪಿ ಚ ಅಮೃತಂ ಪ್ರಾಜ್ಞ ಕಿಂಚನ ಸಂವೇದ್ಯ. ಪ್ರಾಜ್ಞನು ಏನನ್ನೂ ತಿಳಿದಿರುವುದಿಲ್ಲ, ಆದ್ರಿಯ ಸರ್ವದೃಕ್ ಸದಾ ಸ್ಟುಪಿಟ್ಕೊಳ್ಳೋ ಕಣ್ಣ ಮುಚ್ಚಂಗ ನಾವು. ಯಾರು ತುರಿಯ ಆತ್ಮ ಅವನು ಒಟ್ಟು ಅರಿವನ್ನು ಕಳ್ಕೊಳ್ಳೋದೇ ಇಲ್ಲ. ಇಲ್ಲಿ ಮಧ್ಯೆ ಒಂದು ಎರಡು ನಿಮಿಷ ಹೋದಂಗೆ ಆಗಿತ್ತು, ಆ ಹೋದಂಗ ಆಗಿತ್ತು ಅನ್ನುವುದನ್ನು ಕೂಡ ನೀವೇ ತಾನೇ ಅನುಭವಿಸಿದ್ದು. ನಿನಗೆ ತಿಳಿಯದಂತೆ ನೀನು ಅರಿವೇ ಆಗಿದ್ದಿ, ತಿಳಿದು ತಿಳಿದು ಅರಿವಾಗಿದ್ದೀಯ. ನಿನಗ ತಿಳಿದು ತಿಳಿದು ಅರಿವಾಗಿ ಏನ್ ತಿಳಿದು, ಘಟವನ್ನು ತಿಳಿದು, ಪಟವನ್ನು ತಿಳಿದು, ಮಠವನ್ನು ತಿಳಿದು, ಘಟಪಟ ಮಠಾದಿಗಳನ್ನು ತಿಳಿದು ತಿಳಿದು ನೀ ಅರಿವೇ ಆಗಿರ್ತೀಯ. ಅಲ್ಲಿ ತಿಳಿಯದೇನೆ ಅರಿವಾಗಿರ್ತೀಯ ಸರ್ವದೃಕ್ ಸದಾ ಎಲ್ಲವನ್ನೂ ಅರಿತುಕೊಳ್ಳುವ ಎಂದೆಂದಿಗೂ ಇರುವ ಅರಿವೇ ನಾನಾಗಿದ್ದೆ ಹೇಳುವ ವ್ಯತ್ಯಾಸ. ಎಲ್ಲವನ್ನೂ ತಿಳಿಯುವ ಎಂದೆಂದಿಗೂ ಇರುವ ಅರಿವೇ ನಾನಾಗಿದ್ದು ಅದು ನೀನಾಗ. ಯಾವುದು ನಾನು ಜೀವ ಜೀವ ಅಂತ ಅಂದ್ಕೊಂಡಿದ್ಯೋ ಆ ಜೀವ ನೀನಲ್ಲ, ನೀ ಅರಿವಿನ ಸ್ವರೂಪನಾಗಿದ್ದೀಯ. ತತ್ವಮಸಿ, ನೀ ಮೊದಲನೆಯವನು ಅಲ್ಲ, ಎರಡನೇವನು ಅಲ್ಲ, ಮೂರನೇವನು ಅಲ್ಲ, ನಾಲ್ಕನೆಯವನು ಅಲ್ಲ. ಸರ್ವಪ್ರಥಮ ಅಂದಾಗ ಸರ್ವದಲ್ಲಿ ಎಲ್ಲ ಎಲ್ಲ ಹಾಕ್ಬೇಕು ನೀವು, ಒಂದು ಎರಡು ಮೂರು. ಸರ್ವಪ್ರಥಮ ಅಂದಾಗ ಇದ್ರ ನಂತರದ್ದು ಒಂದು ಎರಡು ಮೂರು ನಾಲ್ಕು ಎಂಟು ಹಾಕ್ಬೇಕು. ಈಗ ಎಲ್ಲೆಲ್ಲಿ ಏನೇನು ನಂಬರ್ ಹಾಕ್ತಾ ಹೋಗಿ ಅದೆಲ್ಲ ಅರಿವೇ ಇದೆ. ಅರಿವು ಎಷ್ಟನೇ ಎಷ್ಟನೇ ನಂಬರ್ನ ಅರಿವು ಇದು, ಎಂಟನೇದ ಏಳನೇದ ಐದನೇದ ತುರಿಯಾನೇನು. ನಾನು ನಿಮ್ಮ ನಿಮ್ಮ ನಿಮ್ಮ ಸುಲಭ ಅರ್ಥ ಕೇಳ್ತಿದ್ದೀನಿ, ತುರಿಯ ಅಂದ್ರೆ ಅರಿವು. ಕನ್ನಡದಲ್ಲಿ ಅರಿವು ಎನ್ನುವ ಶಬ್ದದಷ್ಟು ಸುಂದರ ಸ್ಪಷ್ಟವಾದ ಶಬ್ದ ಇನ್ನೊಂದು ಯಾವುದೂ ಇಲ್ಲ. ಬಹಳ ಅಂದ್ರೆ ಅದಕ್ಕೆ ಸಮೀಪ ಇನ್ನೊಂದು ಶಬ್ದ ಎಚ್ಚರ. ಯಾರ ಎಚ್ಚರ ಮತ್ತೆ ಎಲ್ಲಿದ್ದೀನಿ, ಯಾವುದರ ಎಚ್ಚರ ಮತ್ತೆ ಎಲ್ಲಿದ್ದೀನಿ, ಯಾವಾಗಿನ ಎಚ್ಚರ ಎಡವಿದ್ದೀನಿ, ಎಚ್ಚರ ಎಡುವ ಪ್ರಶ್ನೆಯೇ ಇಲ್ಲ. ಪ್ರಾರಂಭದ ಎಚ್ಚರ ತಪ್ಪು, ಯಾಕೆಂದ್ರೆ ಎಚ್ಚರದ ಪ್ರಾರಂಭ ಗುರುತಿಸಲು ಎಚ್ಚರಬೇಕು ಬೇಡ. ಕೊನೆಯ ಎಚ್ಚರ, ಕೊನೆಯ ಎಚ್ಚರ ಗುರುತಿಸಲಿಕ್ಕೆ ಮತ್ತೆ ಎಚ್ಚರಬೇಕು ಬೇಡ. ಎಚ್ಚರಕ್ಕೆ ಪ್ರಾರಂಭ ಇಲ್ಲ, ಕಾನ್ಶಿಯಸ್ನೆಸ್ ಅವೇರ್ನೆಸ್ ಎಲ್ಲ ಸ್ವಲ್ಪ ಮತ್ತೆ ಅಲ್ಲಿ ಎಡುತ್ತೀವಿ ಅಂತ ಅನಿಸ್ತದೆ ನನಗೆ. ಯಾಕೆ ಅಂತಂದ್ರೆ ಕಾನ್ಶಿಯಸ್ನೆಸ್ ಆಫ್ ವಾಟ್, ಅವೇರ್ನೆಸ್ ಆಫ್ ವಾಟ್, ಆಮೇಲೆ ಮತ್ತೊಂದು ಶಬ್ದ ತಂದು ಸೆಲ್ಫ್ ಅವೇರ್ನೆಸ್. ಆದ್ರೆ ಅರಿವಿಗೆ ಸಾರಿ ನೀವೇನು ಶಬ್ದ ಉಪಯೋಗ ಮಾಡೋ ಶಬ್ದ ಅರಿವು, ಅರಿವಿನ ಅರಿವು ಸಾಕ್ಷಿ, ಅದು ತಪ್ಪು ಅನಿಸ್ತದ. ಅರಿವು ಸೊ ತದ್ ಸರ್ವದೃಕ್ ಸದಾ, ಸರ್ವದೃಕ್ ಎಲ್ಲವನ್ನೂ ನೋಡುವವನು, ಸದಾ ಎಂದೆಂದಿಗೂ ಇರುವವನು. ಆ ತುರಿಯನು ಅವನೇ ತುರಿ, ಆ ತುರಿಯ ಆತ್ಮನೇ ನೀನು. ಆತ್ಮಾನಂ ವಿಲಕ್ಷಣಂ ಅವಿದ್ಯಾ ಬೀಜ ಪ್ರಸೂತಂ ಬಾಹ್ಯಂ ಕಿಂಚನ ಸಂವೇತ್ತಿ ವಿಶ್ವತೈಜಸೌ. ಓಂ ನಮಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜೈ.